ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳ ಅವಲೋಕನದ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಡಾಕ್ಟರ್ ಎಂ ಹನುಮಂತಪ್ಪ ಹಾಗೂ ಮಂತ್ರಿ ಕೆ ರಾಘವಯ್ಯ ಅವರೊಂದಿಗಿನ ಸಂದರ್ಶನ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಕೇಳಿದ್ರೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅನ್ಕೊಂಡು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯ ಮತ್ತು ದೇಶದಲ್ಲಿ ಹೊರಗಡೆ ದೇಶಗಳಲ್ಲೂ ಸಿರಿಧಾನ್ಯಗಳ ಸಾಗುವಳಿ, ಅವುಗಳ ಬಳಕೆ, ಅವುಗಳ ಪ್ರಾಮುಖ್ಯತೆ ಕುರಿತಂತೆ 16 ಕಾರ್ಯಕ್ರಮಗಳು ಜರುಗ್ತದವೆ. ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಇದೆ. ಸದರಿ ವಿಶ್ವವಿದ್ಯಾಲಯದಲ್ಲಿ ಸಿರಿಧಾನ್ಯಗಳಿಗೆ ಸಂಬಂಧಿಸಿದಂತೆ ತಳಿಯ ಅಭಿವೃದ್ಧಿ, ಮೌಲ್ಯವರ್ಧನೆ ಮತ್ತು ಪೂರಕವಾದ ಕೆಲಸಗಳು ಏನೇನು ನಡೆದಿದ್ದಾವೆ ಅಂತ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಿದರೆ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಅವರು. ಕೃಷಿ ವಿಶ್ವವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಂದ ಸಾಕಷ್ಟು ಸಿರಿಧಾನ್ಯಗಳ ತಳಿಗಳ ಬಗ್ಗೆ ಆಗಿರ್ಬೋದು, ಸಿರಿಧಾನ್ಯಗಳ ಸಂಸ್ಕರಣ ಘಟಕ ಆಗಿರ್ಬೋದು, ಸಿರಿಧಾನ್ಯಗಳ ಮೌಲ್ಯವರ್ಧಿತ ಇದಾಗ್ಬೋದು, ಪ್ಯಾಕಿಂಗ್ ಆಗಿರ್ಬೋದು, ಬ್ರ್ಯಾಂಡಿಂಗ್ ಆಗಿರ್ಬೋದು, ಇಂಥವನ್ನ ನಮ್ಮ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ಸುಮಾರು 8-10 ವರ್ಷಗಳಿಂದ ಬಂದಿದೆ. ಈಗ ತಳಿಗಳಂತಂದ್ರೆ ನಮ್ಮ ಅಗರಿ ಮತ್ತು ಮುಖ್ಯ ಸಂಶೋಧನಾ ಕೇಂದ್ರ ರಾಯಚೂರಲ್ಲಿ ಸಾಕಷ್ಟು ತಳಿಗಳು ಬಿಡುಗಡೆ ಮಾಡಿದೆ. ರಾಗಿಯಲ್ಲಿ ಹೆಚ್ಚಾರ್ದೈತೆ, ನವಣೆಯಲ್ಲಿ 46 ಮತ್ತು ಕೊರಲೆ, ಆರ್ಕ, ಸಾಮೆ ಈ ತರ ಎಲ್ಲ ಸಿರಿಧಾನ್ಯಗಳ ಸಂಶೋಧನೆ ಮಾಡಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳದಲ್ಲಿ ನಮ್ಮ ವಿಜ್ಞಾನಿಗೆ ಅತ್ಯುತ್ತಮ ತಳಿ ವಿಜ್ಞಾನಿ ಅಂತಂದು ಪ್ರಶಸ್ತಿ ಬಂದಿದೆ. ಸಿರಿಧಾನ್ಯಗಳ ಸಂಶೋಧಕರಂತಂದು ಅವಾರ್ಡ್ ಬಂದಿದೆ. ಅದಲ್ಲದೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕಳೆದ ತಿಂಗಳು 21, 22, 23 ನಡೆದ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳದಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಶೋಧನೆ, ವಿಸ್ತರಣೆ ಹಾಗೂ ಬೋಧನೆ ಈ ಮೂರರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಮ್ಮ ಸುಮಾರು 8-10 ವರ್ಷಗಳಿಂದ ನಾನು ಹೇಳಿದೆ, ಅದರಲ್ಲಿ ಈಗಾಗಲೇ ನಮ್ಮ ಇದರಲ್ಲಿ ತಳಿಗಳ ಬಗ್ಗೆ ಆಗಿರ್ಬೋದು, ಸಂಶೋಧನೆ ಮಾಡಿ ಸಾವಯವ ಕೃಷಿ ಆಗಿರ್ಬೋದು, ಎಲ್ಲದರ ಬಗ್ಗೆ ವಿಚಾರವಾಗಿ ಸಂಶೋಧನೆ ನಡೆದಿದೆ. ಉದಾಹರಣೆ ಹೇಳಬೇಕಂದ್ರೆ ನವಣೆ ಆಗಿರ್ಬೋದು, ಆರ್ಕ ಆಗಿರ್ಬೋದು, ಕೊರಲೆ ಆಗಿರ್ಬೋದು, ಇಂಥ ಒಂದು ತಳಿಗಳ ಶೇಖರಣೆ ಮತ್ತು ಅಭಿವೃದ್ಧಿ ಅಗ್ರಿ ಮತ್ತು ಮುಖ್ಯ ಸಂಶೋಧನಾ ಕೇಂದ್ರದಲ್ಲಿ ನಡೀತದೆ. ಈಗ 8 ವರ್ಷದಿಂದ ನಡೆತಕ್ಕಂತ ಒಂದು ರಬ್ಬರ್ ರೋಲ್ ಸೆಲ್ಲರ್ ಅಂತಂದು ಸ್ನಾತಕೋತ್ತರ ವಿದ್ಯಾರ್ಥಿಗೆ ರೀಜಿರಿಚ್ ಅಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಪ್ರೀ ಕ್ಲೀನರ್, ಗ್ರಾವಿಟಿ ಕ್ಲೀನರ್, ಅದರಲ್ಲಿ ಸಿಪ್ಪೆ ಸುಲಿದ ನಂತರ ಬರೋದು, ಅದನ್ನ ಬಂದಿರತಕ್ಕಂತ ಎಲ್ಲ ನವಣೆಯನ್ನು ತಿಂಗಳಿಗೆ ಬಿಡಬಹುದು. ಆದ್ರೆ ವ್ಯಾಕ್ಯೂಮ್ ಪ್ಯಾಕಿಂಗ್ ಅಲ್ಲಿ ಆದ್ರೆ 6 ತಿಂಗಳವರೆಗೂ ಇದನ್ನ ಯಾವುದೇ ತರದ ಕೀಟಗಳ ಬಾಧೆಯಲ್ಲಿ ಆಗಿರ್ಬೋದು, ಅದು ಯಾವುದೇ ತರದ ಒಂದು ಡಿಗ್ರೇಡೇಷನ್ ಆಗದಂಗೆ ಅದನ್ನ ಮೇಂಟೈನ್ ಮಾಡಿ ಈ ತರ ಅಕ್ಕಿನ ಮೇಂಟೈನ್ ಮಾಡಬಹುದು. 6-9 ತಿಂಗಳವರೆಗೂ ಪ್ಯಾಕಿಂಗ್ ನಲ್ಲಿ ಸಹ ಮಾಡಬಹುದು. ಇಂಥ ಒಂದನ್ನ ನಮ್ಮಲ್ಲಿ 1 ಟನ್ ಕೆಪಾಸಿಟಿ ಸುಮಾರು 100 ಟನ್ಸ್ ಕ್ರಾಸ್ ಮಾಡಿದವರಿಗೆ ಅಲ್ಲದೆ ಎಫ್ಎಗಳು ಇದನ್ನೆಲ್ಲ ಮಾಡಿಬಿಟ್ಟು ರೈತರಿಂದ ತಗೊಂಡ್ ಬರಬಹುದು, ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಇದನ್ನ ಎಲ್ಲೆಲ್ಲಿಗೆ ತಗೊಂಡು ಹೋಗ್ತಾರಂದ್ರೆ ಡೆಲ್ಲಿಗೆ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಹರಿಯಾಣಕ್ಕೆ ಸುಮಾರು 25 kg ಚೀಲದಲ್ಲಿ ಮಾಡಿಬಿಟ್ಟು ಎಫ್ಎಗಳು ಎಫ್ಎಗು ಇಲ್ಲಿ ನಮ್ಮ ಮಾನವೀಯ ಅಂತಂದು ಎಫ್ಎ ಆಗಿದೆ, ಅದು ಸ್ಟಾರ್ಟ್ಅಪ್ ಕೂಡ ಆಗಿದ್ದಾರೆ. ಅವರು ಬಸವೇಶ್ವರ ಸಾವಯವ ಕೃಷಿಕರ ಒಂದು ಇದು ಅಂತ ಒಂದು ಪ್ರಾಡಕ್ಟ್ ತಗೊಂಡ್ಬಂದು ಸುಮಾರು 300 ರೂಪಾಯಿ ನಾವು ಒಂದು ಕ್ವಿಂಟಾಲ್ಗೆ ಒಂದು ಚಾರ್ಜ್ ಮಾಡ್ತೇವೆ ಅವರಿಗೆ. ಅದನ್ನ ಬಂದು ಅವರು ಪ್ರೊಸೆಸ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಸಂಸ್ಕರಣೆ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಅದನ್ನು ಕೊಡತಕ್ಕಂತ ವ್ಯವಸ್ಥೆ ನಮ್ಮ ಕೇಂದ್ರದಲ್ಲಿದೆ. ಇದು ನಮ್ಮ ಮುಖ್ಯ ಸಂಶೋಧನಾ ಕೇಂದ್ರದಲ್ಲಿ ಮತ್ತು ಅಗರಿಯಲ್ಲಿ ಎರಡರಲ್ಲಿ ಸಹ ಈ ಪ್ರೊಸೆಸಿಂಗ್ ಯೂನಿಟ್ ಒಡಿಒಪಿ ಇದರಲ್ಲಿ ಮತ್ತು ಸಿರಿಧಾನ್ಯಗಳನ್ನು ಸಂಸ್ಕರಣಾ ಮಂದಿರದಲ್ಲಿ ನಾವು ಇದನ್ನು ಅಭಿವೃದ್ಧಿ ಪಡಿಸಿದೀವಿ. ಇದರಲ್ಲಿ ರವಾ ಆಗಿರ್ಬೋದು, ಮತ್ತು ಹಿಟ್ಟಾಗಿರ್ಬೋದು, ಅದನ್ನ ಒಂದು ಟನ್ ಪರ್ ಡೇ ಒಂದು ದಿನಕ್ಕೆ ಅಂತ ಕೆಪಾಸಿಟಿ ಇರ್ತಕ್ಕಂತ ಮಷಿನ್ಗಳು ನಮ್ಮಲ್ಲಿದ್ದಾವೆ. ಮತ್ತು ಸ್ಟಾರ್ಟ್ಅಪ್ಗಳು ಆಗಿರ್ಬೋದು, ಅವನ್ನು ಸಹ ಆಗದೆ ಜೋಳ ರಾಗಿ ನವಣೆ ಹಿಟ್ಟನ್ನು ಮಾಡಿ, ಅದು ಯಾವಾಗ ಈ ಸಿರಿಧಾನ್ಯಗಳು ಸಿಗಲಿಲ್ಲ ಅಂದ್ರೆ ಗೋಧಿ ಹಿಟ್ಟನ್ನು ಸಹ ಹಿಟ್ಟು ಮಾಡಿ ರೈತರಿಗೆ ಒಂದು ವ್ಯಾಲ್ಯೂ ಅಡಿಷನ್ ಮಾಡಿ ಮಾಡ್ತಕ್ಕಂತ ಒಂದು ಇದಿದೆ. ಜೋಳದ ನುಚ್ಚು ಆಗಿರ್ಬೋದು, ಜವ ಗೋಧಿ ನುಚ್ಚು ಆಗಿರ್ಬೋದು, ಇದನ್ನ ಬ್ರೋಕನ್ ಗ್ರೇನ್ ಅನ್ನೋದರ ಕಾಳುಗಳನ್ನು ಸಹ ಹಿಟ್ಟು ಮಾಡಿ ಅದನ್ನ ಪ್ಯಾಕ್ ಮಾಡಿರ್ತಕ್ಕಂತ ವ್ಯವಸ್ಥೆ ನಮ್ಮ ಕೇಂದ್ರದಲ್ಲಿದೆ. ಇದರಿಂದ ಅವರು ಒಂದು ಆದಾಯವನ್ನು ಹೆಚ್ಚಿಸ್ಕೋಬಹುದು, ವೇಸ್ಟ್ ಆಗೋದನ್ನ ತಡೆಯಬಹುದು ಮತ್ತು ನುಚ್ಚು ಮಾಡಬಹುದು. ಈ ರೀತಿ ಅನೇಕ ನಮ್ಮ ಒಂದು ಇದರಿಂದ ಸಂಶೋಧನೆಗಳು ಮತ್ತು ಇರ್ತಕ್ಕಂತ ರೈತರಿಗೆ ಸಾಕಷ್ಟು ಇದೆ. ಇಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಸಾಕಷ್ಟು ನಮ್ಮಲ್ಲಿ ಈಗಲೇ ಪ್ರಿಪೇರ್ ಆಗುತ್ತೆ. 5-6 ವರ್ಷದಿಂದ ಮಾಡಿರ್ತಕ್ಕಂಥದ್ದು ಸುಮಾರು 9 ಜನ ಸ್ಟಾರ್ಟ್ಅಪ್ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಆಗಿರ್ಬೋದು, ಇಲ್ಲೇ ಕಲ್ತಿರ್ತಕ್ಕಂತ ವಿದ್ಯಾರ್ಥಿಗಳು ಈಗ ಸ್ಟಾರ್ಟ್ಅಪ್ ಮಾಡಿ ಬ್ರೆಡ್ ಮಾಡ್ತಾರೆ. ಮಿಸ್ಟರ್ ಮಿಲ್ಲೆಟ್ ಅಂತಂದು ಒಬ್ಬ ನಮ್ಮ ವಿದ್ಯಾರ್ಥಿ ಮುಗಿಸಿ ಈಗಾಗಲೇ ನಮ್ಮ ಕೇಂದ್ರದಲ್ಲಿ ಸ್ಟಾರ್ಟ್ಅಪ್ ಮಾಡಿದ್ದಾನೆ. ಅವು 2 ಸ್ಟಾರ್ಟ್ಅಪ್ ಅಲ್ಲಿ ಇದು ಮಾಡಿ ಅವನು ಸಹ ಬಂದಿರ್ತಕ್ಕಂತ ಪ್ರಾಫಿಟ್ ಅಲ್ಲಿ ಸುಮಾರು 12% ಈ ವಿಶ್ವವಿದ್ಯಾಲಯಕ್ಕೆ ಹೋಗುತ್ತೆ, ಉಳಿದದ್ದು ಅವರಿಗೆ ಹೋಗುತ್ತೆ. ಇಂತಹ ಒಂದು ಪ್ರಾಫಿಟ್ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲೇನೆ ಸುಮಾರು ಜನ ಮಾಡಿ ತೋರಿಸಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿರ್ಬೋದು, ಔಟ್ ಸೈಡ್ ಇಂದ ಬಂದಿರತಕ್ಕಂಥವ್ರಿಗೂ ಸಹ ಸ್ಟಾರ್ಟ್ಅಪ್ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಕೇಂದ್ರದಲ್ಲಿದೆ. ತಮ್ಮದೇ ಆದ ಒಂದು ಸ್ಟಾರ್ಟ್ಅಪ್ ಮಾಡಿಕೊಂಡು ಸಹ ಅವರ ಸಾಲ ಸೌಲಭ್ಯ ಪಡ್ಕೊಂಡು ಅವರದೇ ಒಂದು ಆಲ್ರೆಡಿ ಕೆಲವೊಂದು ರೈತರು ಹೊರಗಡೆನು ಮಾಡಿದ್ದಾರೆ. 800 ರಿಂದ 1,000 ಸಾಮರ್ಥ್ಯದ ಬ್ರೆಡ್, ಕುಕ್ಕೀಸ್, ಕೇಕು, ಬಿಸ್ಕೆಟ್, ವಿವಿಧ ತರದ ಬೇಕರಿ ಪ್ರಾಡಕ್ಟ್ಸ್ ಮಾಡ್ತಕ್ಕಂಥದ್ದು ಇದೆ. ಮತ್ತು ಇನ್ನ ಒಂದು ನಮ್ಮಲ್ಲಿ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಮೆಣಸಿನಕಾಯಿ ಹೆಚ್ಚೆಚ್ಚಾಗಿ ಬೆಳೀತಾರೆ, ಅದನ್ನು ಸಹ ಪೌಡರ್ ಮಾಡಿ ಸಾವಯವದ್ದಾಗಿರ್ಬೋದು, ಅದರ ಗ್ರೇಡಿಂಗ್ ಆಗಿರ್ಬೋದು, ಎಲ್ಲಾನು ಪ್ಯಾಕ್ ಮಾಡಿ ನಮ್ಮ ಕೇಂದ್ರದಿಂದ ಅದನ್ನು ಬೇರೆ ದೇಶಕ್ಕಾಗಲಿ ವಿದೇಶಕ್ಕೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಈಗಾಗಲೇ ಆಗಿದೆ. ಈ ಒಂದು ವಿದ್ಯಾರ್ಥಿ ನಾನು ಹೇಳಿದೆ ಮಿಸ್ಟರ್ ಮಿಲ್ಲೆಟ್ ಅಂದ್ರೆ ದವಳಪ್ಪ ಅಂತಂದು ನಮ್ಮ ವಿದ್ಯಾರ್ಥಿ, ಅವನಿಗೆ ಈ ಸರ್ತಿ ಆಗಿದೆ. ಅವನು ಮುಂದಿನ ದಿನಗಳಲ್ಲಿ ಇದನ್ನ ಆಡ್ತಾರೆ. ಮತ್ತು ಫಾರಂ ಬಂಡಿ ಅಂತ ಅವ್ರದೇ ಒಂದು ಸಪರೇಟ್ ಕೋಲ್ಡ್ ಆಯಿಲ್ ಪ್ರೆಸ್ ಅಂತಂದು ಒಂದು ಆಯಿಲ್, ಸೂರ್ಯಕಾಂತಿನ ಎಣ್ಣೆ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು, ಮತ್ತು ಕುಸುಬೆ ಎಣ್ಣೆನ ತಯಾರು ಮಾಡಿ ಅದನ್ನು ಬ್ರ್ಯಾಂಡ್ ಮಾಡಿ ನಮ್ಮ ವಿಶ್ವವಿದ್ಯಾಲಯದ ಒಂದು ಬ್ರ್ಯಾಂಡ್ ಮೇಲೆ ಮತ್ತು ಅವ್ರದ್ದು ಸೇರಿಸಿ ಈಗಾಗಲೇ ಸಾಕಷ್ಟು ಎಫ್ಎಗಳು ಮಾಡ್ತಿದ್ದಾರೆ. ಇನ್ನ ಒಂದು ಪಿಜ್ಜಾ ಬೇಸ್ಡ್ ನೂಡಲ್ಸ್ ಮತ್ತೆಲ್ಲವನ್ನು ಮಾಡ್ತಿದ್ದಾರೆ. ಕುರ್ಕಿರೆ ಟೈಪ್ನು ಮಾಡ್ತಾರೆ, ಮತ್ತೆ ಶಾವಿಗೆ ಇದೆ, ಅನೇಕ ತರ ಮಾಡ್ತಾರೆ. ಮತ್ತೆ ಶೇಂಗಾದಿಂದೆಲ್ಲ ಬಂದಿರತಕ್ಕಂಥ ಶೇಂಗಾ ಕುಕ್ಕೀಸ್ ಆಗಿರ್ಬೋದು, ಶೇಂಗಾ ಚಕ್ಲಿ ಆಗಿರ್ಬೋದು, ಈ ತರ ಬಿಸ್ಕೆಟ್ ಬೇರೆ ಬೇರೆ ತರದ ಶೇಂಗಾದಿಂದ ಸಹ ಅದನ್ನ ಮಾಡ್ತಕ್ಕಂಥ ವ್ಯವಸ್ಥೆನೂ ಇದೆ. ಅದರ ಜೊತೆಗೆ ಅಂಜೂರ ಹಣ್ಣು, ಅಂಜೂರ ಹತ್ತಿ ನಮ್ಮ ಬಳ್ಳಾರಿಯಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಇಂಥ ಅಂಜೂರ ಹತ್ತಿಯಲ್ಲಿ ಸಾಕಷ್ಟು ಅದನ್ನ ವೇಸ್ಟ್ ಆಗ್ಬೋದು, ಒಂದೊಂದ್ಸರ್ತಿ ವೇಸ್ಟ್ ಆಗಿದ್ರೆ ಹಣ್ಣು ಕೊಳತಿದ್ರೆ ಏನು ಮಾಡೋಕ್ಕಾಗಲ್ಲ. ಅಂತ ಸಮಯದಲ್ಲಿ ಮಹಿಳೆಯವರು ಸುಮಾರು 40-50 ಸಾವಿರ ಒಂದು ತಿಂಗಳ ಆದಾಯ ಬರ್ತಕ್ಕಂಥದ್ದು ಫುಡ್ ಗ್ರೋಲ್ ಅಂತ ಮಾಡ್ತಿದ್ದಾರೆ. ಹತ್ತಿ ಇದನ್ನ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನ ಸ್ವೀಟ್ ಆಗಿ ಪ್ಯಾಕ್ ಮಾಡಿ ಕಳಿಸ್ತಕ್ಕಂಥದ್ದು ಇಂತ ಒಂದು ವ್ಯವಸ್ಥೆ ಇದೆ. ಸುಮಾರು ಒಂದು ಪ್ಯಾಕೆಟ್ಗೆ 100 ರೂಪಾಯಿ ಮಾಡ್ತಾರೆ. ಇದನ್ನು ಸಹ ಅವರು ಸಾಕಷ್ಟು ಆದಾಯ ಗಳಿಸ್ತಕ್ಕಂಥ ಎಷ್ಟೋ ಹೆಣ್ಮಕ್ಳು ಈಗ ಹೊಸಪೇಟೆ ಮತ್ತು ಬಳ್ಳಾರಿ ಜಾಗದಲ್ಲಿ, ಸಿರುಗುಪ್ಪ ಭಾಗದಲ್ಲಿ, ಕುರುಗೋಡು ಭಾಗದಲ್ಲಿ ಈಗಲೇ ಮಹಿಳೆ ರೈತ ಮಹಿಳೆ ಮಾಡ್ತಾರೆ. ಅವ್ರದೇ ಒಂದೊಂದು ಪ್ರಾಡಕ್ಟ್ ಬೆಳ್ಕೊಂಡು ಯಾವುದೇ ವೇಸ್ಟ್ ಆಗದಂಗೆ ಮಾರ್ಕೆಟ್ಗೆ ಹೋಗದಿರ್ತಕ್ಕಂಥ ಪ್ರಾಜೆಕ್ಟ್ನು ಸಹ ವ್ಯಾಲ್ಯೂಡಿಷನ್ ಮಾಡಿ ತಕ್ಕಂಥ ತಂತ್ರಜ್ಞಾನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ವಿಸ್ತರಣಾ ಘಟಕದಿಂದ ಸಾಕಷ್ಟು ಇದ್ದದ್ದು. ಅದೇ ರೀತಿ ಬೇರೆ ಕೃಷಿ ವಿಜ್ಞಾನಗಳ ಕೇಂದ್ರದಿಂದ ಸಹ ವಿಸ್ತರಣಾ ಘಟಕ ಮತ್ತು ಸಂಶೋಧನೆ ಹಾಗೂ ಬೋಧನೆ ಮೂರು ಇದಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಈಗಾಗಲೇ ಅನೇಕ ಟೆಕ್ನಾಲಜೀಸ್ ನಾವು ಏನ್ ಹೇಳ್ತೀವಲ್ಲ ತಾಂತ್ರಿಕರನ್ನು ರೈತರಿಗೆ ಬಿಡಿದ್ವಿ. ಪ್ರೊಸೆಸಿಂಗ್ ಟೆಕ್ನಾಲಜಿ, ಪ್ರಿಪರೇಷನ್ ಫಾರ್ ಪಪಾಯ ಜಾಮ್ ಆಗಿರ್ಬೋದು, ಫಿಶ್ ಡಿ ಬೋನರ್ ಬೆಲ್ಟ್ ಸಿಸ್ಟಮ್ ಮತ್ತು ಡ್ರಮ್ ಸಿಸ್ಟಮ್ ಎರಡು ಟೈಪ್ ಇದಾವೆ, ಮತ್ತು ಒಣ ಹತ್ತಿ ಡ್ರೈಡ್ ಫಿಗ್ ಪ್ರೊಡಕ್ಷನ್ ಟೆಕ್ನಾಲಜಿ ಆಗಿರ್ಬೋದು, ಟೆಕ್ನಾಲಜಿ ಫಾರ್ ಡಿಹೈಡ್ರೇಷನ್ ಆಫ್ ಆನಿಯನ್ ಸ್ಲೈಸಸ್ ಅಂದ್ರೆ ಈರುಳ್ಳಿ ಬೆಳೆತಕ್ಕಂತ ರೈತರು ಸಾಕಷ್ಟು ಟೈಮಲ್ಲಿ ವೇಸ್ಟ್ ಇಂಥ ಒಂದು ಸ್ಲೈಸ್ ಮಾಡಿ ಬೇರೆ ಕಡೆ ಕಳಿಸಿ ಡಿಹೈಡ್ರೇಷನ್ ಅದನ್ನ ನೀರಿನ ಅಂಶ ತೆಗೆದುಬಿಟ್ಟು ಪ್ಯಾಕ್ ಮಾಡತಕ್ಕಂತ ಇದಾವೆ. ಅನೇಕ ಇನ್ಸ್ಟೆಂಟ್ ಗೋಟ್ ಮಿಲ್ಕ್ ಪೌಡರ್ ಪ್ರೊಡಕ್ಷನ್ ಮತ್ತು ಡಾಂಕಿ ಮಿಲ್ಕ್ ಪೌಡರ್ ಪ್ರೊಡಕ್ಷನ್ ಪೌಡರ್ ಕೂಡ ನಮ್ಮಲ್ಲಿ ಮಾಡ್ತಕ್ಕಂತ ಒಂದು ತಾಂತ್ರಿಕಗಳಿದಾವೆ. ಈ ತರ ಅನೇಕ ತಾಂತ್ರಿಕತೆಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಿರಂತರವಾಗಿ ಇಂಜಿನಿಯರಿಂಗ್ ವಿಭಾಗದ ಪ್ರೊಸೆಸಿಂಗ್ ಮತ್ತು ಮೌಲ್ಯವರ್ಧಿತ ವಿಭಾಗದಲ್ಲಿ ಸಾಕಷ್ಟು ನಡೀತಿದ್ದಾವೆ. ಅದೇ ರೀತಿ ಅನೇಕ ವ್ಯಾಲ್ಯೂ ಅಡಿಷನ್ ಅಂತ ಮೌಲ್ಯವರ್ಧಿತ ಅಂತಕ್ಕಂದ್ರೆ ಹಣ್ಣು ಮತ್ತು ತರಕಾರಿ ಸಂಸ್ಕರಣ ಘಟಕ, ಸೌರಶಕ್ತಿ ಪೆಟ್ಟಿಗೆ ಘಟಕ, ಸಿರಿಧಾನ್ಯಗಳ ಬೇಕರಿ ಘಟಕ, ಆಹಾರ ಧಾನ್ಯಗಳ ಸಂಸ್ಕರಣ ಘಟಕ, ಭತ್ತ ಸಂಸ್ಕರಣ ಘಟಕ, ಈ ತರ ಸಂಸ್ಕರಣ ಘಟಕಗಳು ಅನೇಕ ಇದಾವೆ. ಇದನ್ನ ಪ್ಯಾಕ್ ಮಾಡಿ ನಿಮ್ ರೈತರು ತಗೊಂಡೋಗ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ. ಇತ್ತೀಚೆಗೆ ನಮ್ಮಲ್ಲಿ ಸ್ಟಾರ್ಟ್ಅಪ್ ಮಾಡಿರ್ತಕ್ಕಂಥದ್ರೆ 9 ಜನ ಸ್ಟಾರ್ಟ್ಅಪ್ ಮಾಡಿ ಅನೇಕ ಫಾರಂ ಬಂಡಿ ರಾಯಚೂರು ಇವರೆಲ್ಲ ಕೋಲ್ಡ್ ಪ್ರೆಸ್ ಆಯಿಲ್ ಎಲ್ಲ ಮಾಡ್ತಿದ್ದಾರೆ. ಇದುವರೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಿರಿಧಾನ್ಯಗಳ ತಳಿಯ ಅಭಿವೃದ್ಧಿ, ಸಂಸ್ಕರಣೆ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮಗಳು ಏನೇನು ಆಗಿದವನ್ನೋದ್ರ ಬಗ್ಗೆ ವಿಚಾರಗಳನ್ನು ತಿಳಿಸಿದವರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಅವರು. ಕೆಳಗರೆ, ಬೇರೆ ಬೇರೆ ಉದ್ಯೋಗಗಳನ್ನು ಮಾಡಿಕೊಂಡು ಹಳ್ಳಿಗೆ ವಾಪಸ್ಸಾಗಿರುವ ಕೆಲವರ ಕೃಷಿ ಚಟುವಟಿಕೆಗಳನ್ನು ಆಕಾಶವಾಣಿಯಿಂದ ಪ್ರಸಾರ ಮಾಡ್ತಾ ಇರ್ತೀವಿ, ನಾವು ನೀವು ಕೇಳ್ತಾ ಇರ್ತೀವಿ ಅಲ್ವಾ. ಇವತ್ತು ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಮಂದಿರ ಕೆ ಮಾದಪ್ಪ ಅವರ ತಮ್ಮ ಮಂದಿರ ಕೆ ರಾಘವಯ್ಯ ಅವರನ್ನು ಮಾತನಾಡಿಸಿದ್ವಿ. ರಾಘವಯ್ಯ ಅವರು ಮೈಸೂರಿನಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದವರು, ಇತ್ತೀಚೆಗೆ ಹಳ್ಳಿಗೆ ವಾಪಸ್ಸಾಗಿ ಬಂದವರು, ತೋಟದಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಅವರು ಶ್ರೀಮತಿ ಮೈಸೂರಿನಲ್ಲಿ KRS ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಬ್ಬರೇ ಇದ್ದುಕೊಂಡು ಕೆಲಸಗಳನ್ನು ನಿಭಾಯಿಸಿಕೊಂಡು ಇವರು ಸ್ವತಃ ಕೈಮುಟ್ಟು ಕೆಲಸ ಮಾಡಿಕೊಂಡು ಒಳ್ಳೆಯ ಅನುಭವಗಳನ್ನು ಪಡ್ಕೊಳ್ತಿದ್ದಾರೆ. ಅವರ ತೋಟಕ್ಕೆ ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗೆ ಮಾತನಾಡಿದ್ದೀವಿ, ವಿಷಯಗಳನ್ನು ಈಗ ಪ್ರಸಾರ ಮಾಡ್ತಿದ್ದೀವಿ. ರಾಘವಯ್ಯನವರೇ, ಏನು ಓದಿದ್ದು ತಾವು? ನಾವು SLC ಓದಿದ್ದು, SLC ಓದಿ ಆಮೇಲೆ ITI ಮಾಡಿದ್ವು. ITI ಮಾಡಿ ಆದಮೇಲೆ ಮೈಸೂರಲ್ಲಿ MMC ಕಂಪನಿಯಲ್ಲಿ ಜಾಬ್ ಸೇರಿಕೊಂಡೆ. ಒಂದು 8 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಕಂಪನಿ ಹೇಳದೆ ಕೇಳದೆ ಅವಾಗ ಮುಚ್ಚಿ ಹೋಯಿತು. ಮುಚ್ಚಿ ಹೋದ್ಮೇಲೆ ನಮ್ಮ ತಂಗಿ ನನ್ನ ಜೊತೆ ಓದ್ತಾ ಇದ್ರು. ಅವರಿಗೆ ಎಜುಕೇಷನಿಗೆ ತೊಂದರೆ ಆಯ್ತು ಅಂತ ಹೇಳ್ಬಿಟ್ಟು ಊರು ಸೇರೋಕ್ಕಿಂತ ಅಲ್ಲೇ ಇದ್ದು ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡಿದ್ದು. ತಂಗಿನ ಎಜುಕೇಷನ್ ಮುಗಿಸಿದ ಮೇಲೆ ಫಾಲ್ಕನ್ ಟೈರ್ಸ್ ಹೇಳ್ಬಿಟ್ಟು ಅಲ್ಲಿ ಪುನಃ ಜಾಯ್ನ್ ಆಗಿ ಅಲ್ಲಿ 27 ವರ್ಷ ಸರ್ವಿಸ್ ಮಾಡಿದೆ. 27 ವರ್ಷ ಸರ್ವಿಸ್ ಮಾಡಿ ಆದಮೇಲೆ ಕಂಪನಿ ಅದು ಸಹ ಸ್ವಲ್ಪ ಕುಂಟುತ್ತಾ ಬಂತು. ಆವಾಗ ನಾನೇ ಯೋಚನೆ ಮಾಡಿ ಕಂಪನಿಗೆ 3 ವರ್ಷಕ್ಕೆ ಮೊದಲೇ ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ತಗೊಂಡು ಮನೆ ಸೇರಿಕೊಂಡೆ. ಅಲ್ಲಿಂದ ಊರಲ್ಲಿ ಬಂದು ಸ್ವಲ್ಪ ಕೃಷಿ ಮಾಡೋಣ ಅಂತೇಳಿ ಬಂದು ಸೇರಿಕೊಂಡೆ. ಮೈಸೂರಿನಲ್ಲಿ ಎರಡು ಸಂಸ್ಥೆಗಳಲ್ಲಿ 8 ವರ್ಷ ಕೆಲಸ ಮಾಡಿದಂಗಾಯ್ತು. ಒಟ್ಟು 33 ವರ್ಷ ಕೆಲಸ ಮಾಡ್ದಂಗಾಯ್ತು. ನಾನು 33 ವರ್ಷಗಳ ಕಾಲ ಕೆಲಸ ಮಾಡಿ ಹಳ್ಳಿಗೆ ಆಗಿಂದಾಗೆ ಬಂದು ಹೋಗ್ತಾ ಇದ್ರೆ ಮಧ್ಯದಲ್ಲಿ ಕಾಫಿ ಸೀಸನ್ ಅಲ್ಲಿ ಬರ್ತಾ ಇದೆ. ಕಾಫಿ ಕುಯ್ಯೋ ಟೈಮಲ್ಲಿ ನಮ್ಮ ತಮ್ಮ ಮೇಂಟೈನ್ ಮಾಡ್ತಿದ್ರು. ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಹೇಳ್ಬಿಟ್ಟು ಅವ್ರ ಜೊತೆ ಸೇರಿ ಸ್ವಲ್ಪ ನಾನು ಒಂದು 15-20 ದಿವಸಕ್ಕೆ ಬಂದು ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಎಲ್ಲ ನೋಡ್ಕೊಳ್ತಿದ್ರು ಅವರು. ಕಗ್ಗುಡ್ಲಿಗೆ ಬಂದು ನಿಮ್ಮ ತೋಟ ನೋಡ್ಕೊಳ್ಳಿಕ್ಕೆ ಶುರು ಮಾಡಿ ಎಷ್ಟು ಅವಧಿ ಆಯ್ತು? 4 ವರ್ಷ ಆಯ್ತು. ಮನೆ ಮಾಡ್ಕೊಂಡೆ ಈಗ ತೋಟದಲ್ಲಿ ಮನೆ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಬಂದ್ಮೇಲೆ ಒಂದ್ ಸ್ವಲ್ಪ ಗದ್ದೆ ಇತ್ತು. ಆ ಗದ್ದೆನ ಒಂದ್ ಸ್ವಲ್ಪ ತೋಟ ಮಾಡ್ಕೊಂಡೆ. ಅದರಲ್ಲಿ ರೋಬಸ್ಟ್ ಹಾಕಿದೆ. 4ರ ಮಧ್ಯೆ ಒಂದು ಡಾರ್ಫ್ ರೋಬಸ್ಟ್ ಹೇಳ್ಕೊಂಡೆ. 4ನೇ ವರ್ಷಕ್ಕೆ ಚೆನ್ನಾಗಿ ಫಸಲು ಬಂದಿದೆ. ಡಾರ್ಫ್ ರೋಬಸ್ಟ್ ಬಗ್ಗೆ ಹೇಗೆ ನಿಮಗೆ ವಿಚಾರ ಗೊತ್ತಾಯ್ತು? ಫ್ರೆಂಡ್ ಒಬ್ರು ಹೇಳಿದ್ರು, ಇಲ್ಲೇ ಪಕ್ಕದ ಮೇಲೆ ಮುಕ್ಕಾಟಿರೋ ಅವ್ರು ಹಾಕಿದ್ದಾರೆ, ಅವ್ರು ನೋಡ್ಕೊಂಡು ತಗೊಂಡೆ. ಗಿಡ ತಗೊಂಡು ಹಾಕಿ ಫಸಲು ಚೆನ್ನಾಗಿ ಬಂದಿದೆ. ನಿಮ್ಮ ಸ್ನೇಹಿತರು ಹೇಳಿದಾರಲ್ಲ, ಮುಕ್ಕಾಟಿರ ಯಾರು? ರಘು ಅಂತ ಹೆಸರು, ಬೇರೆ ಹೆಸರು ಏನು ಗೊತ್ತಿಲ್ಲ ನನಗೆ. ರಘು ಅಂತ ಇಲ್ಲಿ ನೀವು ಸ್ಥಳೀಯವಾಗಿ ರಘು ಅಂತ ಕರೀತೀರ. ಅವ್ರು ಎಷ್ಟು ಹಾಕಿದ್ದಾರೆ ಡಾರ್ಫ್ ರೋಬಸ್ಟನ? ಅವರು 1 ಎಕರೆ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಅವ್ರಿಗೂ ಫಸಲು ಚಂದ ಇತ್ತು, ಹಾಗಾಗಿ ಅದನ್ನು ನೋಡಿ ತಕೊಬಂದೆ. ನನಗೆ ಅಲ್ಲಿಂದ ನಿನ್ನೆ ಬೀಜ ಅಥವಾ ಸಸಿ ತೊಗೊಂಬಂದ್ರೆ ಅಥವಾ ಬೇರೆ ಕಡೆಗೆ ಹೋಗಿ ತೊಗೊಂಬಂದ್ರೆ? ಹೊಸಕೋಟೆ ಹತ್ರ ನರ್ಸರಿಯಿಂದ ಹೋಗಿ ತಗೊಬಂದೆ. ಅವಾಗ ಈ ಡಾರ್ಫ್ ರೋಬಸ್ಟಕ್ಕೂ ಓಲ್ಡ್ ರೋಬಸ್ಟಕ್ಕೂ ಏನು ವ್ಯತ್ಯಾಸ ಅನ್ನಿಸ್ತಾ ಇದೆ? ಓಲ್ಡ್ ರೋಬಸ್ಟ್ 6 ಅಡಿಗೆ ಹಾಕಕ್ಕೆ ಹೇಳಿದ್ದು, ಈಗ ನಾನು 7 ಅಡಿಗೆ ಹಾಕಿದ್ದೀನಿ. 7 ಅಡಿಗೆ ಹಾಕಿದ್ರು ಸಹ ಅದು 4ರ ಮಧ್ಯೆ ಬಂತಲ್ಲ, ಹಾಗಾಗಿ ಸ್ವಲ್ಪ ಗ್ಯಾಪಲ್ಲಿ ಬೆಳೀತದೆ. ಅರ್ಬಿ ಹಾಕಕ್ಕೆ ಮೊದಲು ಅದೇ ಚೆನ್ನಾಗಿ ಅಂತ ಹಾಕಿದ್ದೀನಿ ನಾನು. ಅದು ಗದ್ದೆ ಜಾಗದಲ್ಲಿ ಹಾಕಿದ್ರಿ, ಉಳಿದಂತೆ ಈಗ ಓಲ್ಡ್ ರೋಬಸ್ಟನೇ ನೀವು ಉಳಿದ ತೋಟದಲ್ಲಿ ಹಾಕೊಂಡಿದ್ರಿ. 8 ಎಕರೆ ಒಟ್ಟು ತೋಟ ಇದೆ, ರೋಬಸ್ಟ ಇರೋದು ಹೆಚ್ಚು ಅನ್ಸುತ್ತಲ್ವಾ? ಹೌದು ಸರ್. ಈಗ ನನಗೆ ಇಲ್ಲಿ ಮನೆ ಸುತ್ತಲ್ಲಿ ಒಂದು 5 ಎಕರೆ ಇದೆ, ಗದ್ದೆ ಅದೆಲ್ಲ ಸೇರಿದ್ರೆ ಒಂದು 6 ಎಕರೆ ಆಗ್ಬೋದು. 5 ಎಕರೆ ತೋಟ ಮತ್ತು ಗದ್ದೆ, ಅದು ನೀವೇ ಕೆಲಸವನ್ನ ನಿಭಾಯಿಸಿಕೊಂಡು ಹೋಗ್ತಾ ಇರ್ತೀರಿ, ಆಳು ಕಳಗನ್ನು ಬಳಸ್ಕೊಳ್ತೀರಲ್ವಾ? ದೊಡ್ಡ ಕೆಲಸಕ್ಕೆಲ್ಲ ನಾನು 6 ಕಳ್ಕೊಂಡು ಬೆಳೆಸ್ಕೊಳ್ತೀನಿ. ಸಣ್ಣ ಪುಟ್ಟದಕ್ಕೆಲ್ಲ ನಾನೇ ಮಾಡ್ಕೊಳ್ತೀನಿ. ಗಿಡ ರಿಪೇರಿ ಹಾಕೋದು, ಬೇರೆ ಸಣ್ಣ ಪುಟ್ಟ ಪಾನೊಳ ಕಪಾತ್ ಮಾಡೋದು, ಅದೆಲ್ಲ ನಾನೇ ಮಾಡ್ಕೊಳ್ತೀನಿ. ಸುಮಾರೆಲ್ಲ ಗೊಬ್ಬರ ಎಷ್ಟಾಗುತ್ತೆ ಅಷ್ಟು ಹಾಕೊಳ್ತೀನಿ, ಈ ಕಡೆ ಮನೆ ಪಕ್ಕಕ್ಕೆಲ್ಲ ಸೇರಿಸ್ಕೊಳ್ತೀನಿ. ಎಷ್ಟೋ ಕೆಲಸಗಳನ್ನ ಮನೇಲಿರೋರೇ ಮಾಡಬಹುದು, ಎಲ್ಲದನ್ನು ಮಾಡೋಕ್ಕಾಗಲ್ಲ. ಆಳು ಕಾಳುಗಳನ್ನು ಬಳಸ್ಕೊಳ್ಳೋ ತಪ್ಪೇನಿಲ್ಲ, ಆದ್ರೆ ಅತಿಯಾಗಬಾರ್ದು ಅವಲಂಬನೆ ಅಲ್ವಾ? ಹೌದು ಸರ್, ಹೌದು. ನಮಗೆ ಆರೋಗ್ಯ ಉಂಟು, ಸ್ವಲ್ಪ ಮಾಡ್ತೀವಿ ಕೈಲಾದಷ್ಟು, ಮಾಡಿದಷ್ಟು ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗಾಗಿ ನಾವು ಮಾಡ್ಕೊಳ್ತೀವಿ. ಆರೋಗ್ಯ ಚೆನ್ನಾಗಿರುವಾಗ ಒಂದು ಕೆಲಸ ಮಾಡೋದು, ಮತ್ತೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಹೌದು ಸರ್. ಆರೋಗ್ಯನೂ ಚೆನ್ನಾಗಿರುತ್ತೆ, ಮಲಗಿದ್ರೆ ನಿದ್ದೆನೂ ಬರುತ್ತೆ. ಸುಮ್ಮನೆ ಮರಳಿ ಕೂತ್ಕೊಂಡಿದ್ರು ಏನು ಮಾಡಿದ್ರು ಇದ್ದಲ್ಲಿ ಸ್ವಲ್ಪ ಕಾಯಿಲೆನೂ ಜಾಸ್ತಿ ಆಗೋದು. 62 ವರ್ಷ ವಯಸ್ಸು ಅಂತ ಹೇಳ್ತಾ ಇದ್ರಿ, ನಿಮ್ಮ ನೀವು ಪರೀಕ್ಷೆ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಕೆಲಸ ಸಾಮರ್ಥ್ಯ ಆಸಕ್ತಿಯನ್ನ ನೋಡ್ಕೊಂಡ್ರೆ ಏನನ್ಸುತ್ತೆ ಈಗ ಆಳು ಕಾಳುಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ? ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡ್ರೆ ಒಳ್ಳೇದು, ಬಾಕಿ ದೊಡ್ಡ ಕೆಲಸಕ್ಕೆ ನಾವು ಸೇರಿಸಿಕೊಂಡ್ರೆ ನಮಗೂ ಸ್ವಲ್ಪ ಸುಲಭ ಆಗುತ್ತೆ. ಎಲ್ಲ ಒಬ್ಬಂದಿಗೆ ನಿಭಾಯಿಸಕ್ಕೆ ಆಗಲ್ಲ, ಮಾಡ್ತೀನಿ ಅಂತ ಮನಸ್ಸಿದ್ರು ಸಹ ಕಷ್ಟ ಆಗುತ್ತೆ ಅಲ್ಲ. ಆ ಟೈಮಿಗೆ ನಾವು ಆಳುಗಳನ್ನ ಸೇರಿಸ್ಕೊಳ್ತೀವಿ. ದೊಡ್ಡ ದೊಡ್ಡ ಕೆಲಸ ಕಚ್ಚಡಕ್ಕೆ, ಕಪಾತ್ ಮಾಡೋಕ್ಕೆ, ಕಾಫಿ ಕುಯ್ಯಕ್ಕೆ, ಅದಕ್ಕೆಲ್ಲ ಆಳುಗಳನ್ನ ಸೇರಿಸ್ಕೊಳ್ತೀವಿ. ಮಾಮೂಲಿ ಕಣ ಕೆಲಸಕ್ಕೆಲ್ಲ ನಾವೇ ಮಾಡ್ಕೊಳ್ತೀವಿ, ಅದೆಲ್ಲ ಆಳುಗಳಿಗೆ ಸೇರಿಸಲ್ಲ. ಮನೆಯವರು ಮೈಸೂರಿನಲ್ಲಿ ಇದ್ದಾರೆ, ನೀವು ಇಲ್ಲಿ ಕಗ್ಗೋಡ್ಲಲ್ಲಿ ಎಷ್ಟು ದಿನ ಇರ್ತೀರಿ, ಹೇಗೆ ನಿಮ್ಮ ದಿನಚರಿ? ಇಲ್ಲಿ ಕೆಲಸ ಇಟ್ಟೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಅಲ್ಲಿ ಒಂದು ಸ್ವಲ್ಪ ಟೈಮ್ ಇದ್ದು ಮತ್ತೆ ಏನು ಕೆಲಸ ಇರುವಾಗ ಅವಾಗ ಬಂದೆಲ್ಲ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ನಾನು ಹೋಗ್ತೀನಿ. ಆಳುಗಳಿಗೆ ಫೋನ್ ಮಾಡ್ತೀರಿ, ಅವಾಗ ಬರ್ತಾರೆ, ಬರುವ ಟೈಮಿಗೆ ಅವರಿಗೆಲ್ಲ ಪೇಮೆಂಟ್ ಮಾಡಿಕೊಂಡು ಹೋಗೋದು. ಬಂದು ಒಬ್ಬರೇ ಇದ್ರೆ ಸಖತ್ತ ಕೆಲಸ ಮಾಡ್ಬೋದು, ಜೊತೆಗೆ ಮನೆಯವರು ಮಕ್ಕಳು ಸೇರ್ಕೊಂಬಿಟ್ರೆ ಓ ಸಾಕು ಬನ್ರಿ ಸಾಕು ಬನ್ರಿ, ಏನು ಎಷ್ಟು ದುಡಿತೀರಿ ಜೀವನದಲ್ಲಿ, ದುಡಿಯೋದಿದ್ದ ಅಂತ ಅನ್ಕೊಂಡು ದುಡಿಯರ್ನ ಹೇಳ್ಕೊಂಬಿಡ್ತಾರೆ ಬೇಡ ಅಂತ ಅನ್ನೋದಿದೆ. ಏನ್ ಅನ್ಸುದು, ಒಬ್ಬರೇ ಇರ್ತಿರಲ್ಲ ಬೆಳಗ್ಲಿಂದ ರಾತ್ರಿ ಮಲಿಕೊಳ್ಳ ತನಕ, ಒಂಥರ ಚಂದವಾಗಿ ದುಡಿಲಿಕ್ಕೆ ಅವಕಾಶ ಸಿಕ್ಕಂಗಾಗುತ್ತೆ, ಯಾರು ಅಡ್ಡಿ ಮಾಡೋರೇ ಇರೋದಿಲ್ಲ ಅಲ್ವಾ? ಅದು ಇದೆ ಸರ್, ಯಾಕಂದ್ರೆ ನನ್ನ ಕೇಳೋರಿಲ್ಲ, ನಾನೇ ಹೋಗ್ತೀನಿ ಕೆಲಸ ಮಾಡ್ತೀನಿ. ಬೇಗ ಬೇಗ ಕೆಲಸ ಮುಗಿಸ್ಬೇಕಾದ್ರೆ ಬೇಗ 8 ಗಂಟೆಗೆ ಹೋಗಿ ಸ್ವಲ್ಪ ಮೆಣಸು ಬೇಗ ಕೊಯ್ದು ಮುಗಿಸ್ಬೇಕು ಅಂತೇಳಿ ಹೋಗ್ತಾ ಇದ್ದೀನಿ. ಟೈಮ್ ಟು ಟೈಮ್ ಅಡುಗೆ ಮಾಡ್ಕೊಳ್ತೀನಿ, ಮಾಮೂಲಿ ದಿನಚರಿ ಏನುಂಟು ಅದೆಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ತಲುಪ್ತೀನಿ. ನಮಗೇನು ಬೇಕೋ ಅದು ಮಾಡ್ಕೊಳ್ಳೋದು, ಆಮೇಲೆ ಕೈ ತುಂಬ ಕೆಲಸ ಮಾಡೋದು, ಕಣ್ಣು ತುಂಬ ನಿದ್ದೆ ಮಾಡೋದು. ಕೆಲವೊಂದು ಸಾರಿ ಹೇಳ್ತಾರೆ ರಾತ್ರಿ 9, 10, 11 ಗಂಟೆ ತನಕ ನಿದ್ದೆ ಬರೋ ತನಕ, ಅಥವಾ ನಿದ್ದೆ ಬರಲಿಲ್ವಾ ಇನ್ನೂ ಹೆಚ್ಚು ಸಮಯ ಕೆಲಸ ಮಾಡ್ಕೊಂತ, ಕಾಫಿ ತೋಟದ್ದಾಗಲಿ, ಹಣ್ಣಿನ ಕೆಲಸ ಆಗಲಿ, ಕೊಡೋನ್ ಕೆಲಸ ಆಗಲಿ, ಗಾರ್ಮೆಂಟ್ಸ್ ಬಿಡಿಸೋದಾಗಲಿ, ಯಂತ್ರೋಪಕರಣಗಳನ್ನು ನೋಡ್ಕೊಳ್ಳೋದಾಗಲಿ, ಹೀಗೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ನಿದ್ದೆ ಬರೋ ತನಕ ಅಥವಾ ಮಧ್ಯರಾತ್ರಿನೂ ಎದ್ದು ಎಷ್ಟೋ ಜನ ಮಾಡೋದಿದೆ. ನೀವು ಹಾಗೇ ಇಲ್ಲ ಸರ್, ಒಂದು 10, 11 ಗಂಟೆಗೆ ತನಕ ಟಿವಿ ನೋಡ್ತೀವಿ, ಬಾಕಿ ಟೈಮಲ್ಲಿ ಸಣ್ಣ ಕೆಲಸ ಒಂದು 8 ಗಂಟೆ ತನಕ ಮಾಡ್ತೀನಿ. ಈಗ ಮೆಣಸು ಕುಯ್ತಾ ಇದ್ದೀನಿ, ಮೆಣಸು ಕುಯ್ದ್ರೂ ಸಹ ಮಿಷಿನ್ ತಗೊಂಡು ಹೋಗಲ್ಲ, ಇಲ್ಲೇ ಮನೆ ಮುಂದೆ ಲೈಟ್ ಹಾಕೊಂಡು ಒಂದು 8 ಗಂಟೆ ತನಕ ಎಲ್ಲ ಮೆಣಸು ಮೆಟ್ಟಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ಊಟ ಮಾಡಿ ಮಲ್ಕೋಬಿಡ್ತೀನಿ. ಒಬ್ರು ಚೆನ್ನಾಗಿ ಗಟ್ಟಿಯಾಗಿ ಕೆಲಸ ಮಾಡಿದ್ರೆ ಎಷ್ಟೊಂದು ಕೆಲಸಗಳಾಗ್ತವೆ, ಮತ್ತೆ ಹಣನೂ ಉಳಿತಾಯ ಆಗ್ತದೆ, ಕೆಲಸ ಸಾಕ್ತವೆ ಅಲ್ವಾ? ಹೌದು ಸರ್, ಅದರಲ್ಲೇನು ತೊಂದರೆ ಇಲ್ಲ, ಸ್ವಲ್ಪ ಉಳಿತಾಯ ಆಗುತ್ತೆ, ಅದರಲ್ಲಿ ನಾವು ಸ್ವಲ್ಪ ಖರ್ಚು ಮಾಡ್ಕೋಬಹುದು, ಇಲ್ಲಾದ್ರೆ ನಾವು ದುಡಿದಿದ್ರೆ ಸ್ವಲ್ಪ ಅವು ಕೊಡ್ಬೇಕಾಗುತ್ತೆ, ಅದರಲ್ಲಿದ್ದನ್ನ ಸ್ವಲ್ಪ ಖರ್ಚು ಮಾಡ್ಕೊಂಡು ಆರಾಮಾಗಿರ್ಬೋದು. ಓಲ್ಡ್ರೋವಷ್ಟ ಎಷ್ಟು ಎಕರೆ ಪ್ರದೇಶದಲ್ಲಿದೆ? 5 ಎಕರೆ ಸರ್. 5 ಎಕರೆಯಲ್ಲಿ ನೀವು ಮಾಡುವ ಪ್ರಮುಖವಾದ ಕೆಲಸಗಳು ಹೇಳಿ. ನೋಡ್ತಾ ಇದ್ವಿ ಪಣಪುಳಿ ಮರಗಳನ್ನ ಸುಮಾರು ಕಪಾತ್ ಮಾಡಿದಿರಿ, ಹೆಚ್ಚಿಗೆ ಉಳಿಸಿಕೊಂಡಲಿಕ್ಕೆ ಹೋಗಿಲ್ಲ, ಸಿಲ್ವರ್ ಮರಗಳನ್ನ ಕೊಟ್ಟು ದುಡ್ಡು ಮಾಡ್ಕೊಂಡಿದ್ರಿ, ಇನ್ನು ಬೇರೆ ಬೇರೆ ಸಂಗತಿಗಳನ್ನ ಉಲ್ಲೇಖ ಮಾಡಿ. ಪಣಪುಳಿ ಮರಗಳ ಟೈಮಲ್ಲಿ ಆಗುತ್ತೆ, ಅದನ್ನು ನಮ್ಮ ಅಣ್ಣವರಿಗೆ ನಾನು ಕೊಟ್ಟು ಬಿಡ್ತೀನಿ, ಅವರೇ ಸ್ವಲ್ಪ ನೋಡ್ಕೊಳ್ತಾರೆ. ನನಗೆ ಖರ್ಚಿಗಿದ್ದು ಮಾಮೂಲಿ ಈಗ ಉಳಿ ನೀರೆಲ್ಲ ಬೇಕು, ಅವರೇ ಕೊಡ್ತಾರೆ, ಮತ್ತೆ ನಾನೇ ಇಲ್ಲೇ ಎದ್ದು ಒಣಗಿಸಿ ನನಗೆ ಸ್ವಲ್ಪ ತೊಂದರೆ ಆಗುತ್ತೆ, ಇಲ್ಲೇ ಇರಬೇಕು, ಅದು 2-3 ತಿಂಗಳು ಕೆಲಸ, ಅದಕ್ಕಾಗಿ ಅವನಿಗೆ ಕೊಟ್ಟು ಹೋಗ್ತೀನಿ, ಅವನು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ. ಸುಮಾರು ಮರಗಳು ಇದಾವಲ್ಲ ಪಣಪುಳಿ ಮರಗಳು ನಿಮ್ಮ ತೋಟದಲ್ಲಿ? 10 ಮರಗಳಿದೆ ಸರ್, ದೊಡ್ಡ ದೊಡ್ಡ ಹಣ್ಣುಗಳು, ಚೆನ್ನಾಗಿದೆ. ಕಾಫಿ ತೋಟಕ್ಕೆ ನೀರುಣಿಸೋದು ಗೊಬ್ಬರ ಕೊಡೋದು ಇದೆಲ್ಲ? ನೀರುಣಿಸೋದು ಸೇರಿಸಿಕೊಳ್ತೀವಿ ಒಂದೆರಡು ಜನರನ್ನ, ಜೊತೆಗೆ ನಮ್ಮ ತಮ್ಮನ ಕಡೆ ನಾವಿಬ್ರು ಸೇರ್ಕೊಂಡು ನೀರನ್ನ ಸಪ್ಲೈ ಮಾಡ್ಕೊಡ್ತೀವಿ ಇವೆರಡು ತೋಟಗಳಿಗೆ, ಮತ್ತೆ ಇನ್ನು ಗೊಬ್ಬರ ಟೈಮಿಗೆ ಅವಾಗ ಆಳುಗಳು ಸೇರಿಸ್ಕೊಳ್ಳೋದು. ಕಾಫಿ ತೋಟದ ಇಳುವರಿ ಹೇಗಿದೆ ರಾಘವೇನವರೇ? ಈ ವರ್ಷ 1 ಎಕರೆಗೊಂದು 30 ಬಂದಂಗ ಆಗಿದೆ ಸರ್, ಹೋದ ವರ್ಷ ಸ್ವಲ್ಪ ಚೆನ್ನಾಗಿತ್ತು, ಅದಕ್ಕೆ ಸ್ವಲ್ಪ ಇಳುವರಿ ಜಾಸ್ತಿ ಇತ್ತು, ಅದಕ್ಕೆ ಹೋದ ವರ್ಷ ಚೆನ್ನಾಗಿತ್ತು. ಈಗ ಈ ಮಳೆ ಆದ್ಮೇಲೆ ಸ್ವಲ್ಪ ಮಧ್ಯ ಕಡಿಮೆ ಆಗ್ತದೆ, ಅದೇ ನಾವು ಈಗ ಸ್ಪ್ರಿಂಕ್ಲರ್ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಮನೆ ಮುಂದೆ ಒಂದು ಕೊಳ ಇದೆ, ಮೀನು ಬಿಟ್ಟಿದ್ದೀರಿ, ಆ ನೀರನ್ನು ತೋಟಕ್ಕೆ ಬಳಕೆ ಮಾಡ್ಕೊಳ್ತೀರಲ್ವಾ? ಹೌದು ಸರ್, ಅದೇ ನೀರನ್ನ ಯೂಸ್ ಮಾಡ್ಕೊಳ್ತೀವಿ, ಅಂದ್ರೆ ಎಲ್ಲ 10 ಎಕರೆಗೆ ತಲುಪಲ್ಲ, ಅದರಲ್ಲಿ ನಾವು ಸ್ವಲ್ಪ ಗ್ಯಾಪ್ ಇಟ್ಟು 10 ಎಕರೆಗೆ ನಾವು ಮೇಂಟೈನ್ ಮಾಡ್ಕೊಳ್ತೀವಿ. ಗ್ರಾವಿಟಿ ನೀರು ಯಾವಾಗ್ಲೂ ಸಿಗುತ್ತೆ ಹೇಗೆ? ಇಷ್ಟುವರೆಗೆ ಏನು ತೊಂದರೆ ಇಲ್ಲ ಸರ್, ಈ ಒಂದು ಏಪ್ರಿಲ್ ಮೇ ಆಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅಂದ್ರೆ ಕುಡಿಯೋಕೆ ನಾನು ಅದರಲ್ಲಿ ಯೂಸ್ ಮಾಡ್ಕೊಳ್ತೀನಿ ಆ ಗ್ರಾವಿಟಿ ನೀರನ್ನೇ, ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಮೈಸೂರಿನಲ್ಲಿ ಮನೆ ಕಟ್ಟಿಕೊಂಡಿದ್ದೀರಿ, ಇಲ್ಲಿನೂ ತೋಟದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದೀರಿ. ಕೆಲವೊಬ್ರು ಹೇಳ್ತಿರ್ತಾರೆ ಯಾಕಪ್ಪ ಹಳ್ಳಿಗೆ ಹೋಗಿ ಒದ್ದಾಡೋದು, ಇಲ್ಲಿ ಪೇಟೆಯಲ್ಲಿ ಹಾಗೋ ಮನೆ ಮಾಡ್ಕೊಂಡ್ವಿ ಸುಖವಾಗಿದ್ದೀವಿ ಬಿಡಿ ಅಂತ ಅನ್ಕೊಂಡು ಯಾರಿಗೋ ಬೇರೆಯವರಿಗೆ ಗುತ್ತಿಗೆ ಕೊಡೋದಿದೆ ಅಥವಾ ಹಾಳು ಬಿಡೋದಿದೆ, ಏನಂತೀರಿ ನಿಮ್ಮ ಅಭಿಪ್ರಾಯ? ಈಗ ನೀವು ಮೈಸೂರಿನಿಂದ ಇಲ್ಲಿ ಬರಬೇಕು, ಅಡುಗೆ ಗಿಡಿಗೆ ಕೆಲಸಗಳನ್ನ ನೀವೇ ನೋಡ್ಕೋಬೇಕು, ಕೆಲಸಗಳನ್ನು ಮಾಡಬೇಕು, ಏನ್ ಬಂದ್ರು ಸಹಿಸ್ಕೋಬೇಕು, ಹೆಂಡತಿ ಜೊತೆಗಿಲ್ಲ ಮಕ್ಕಳ ಜೊತೆಗಿಲ್ಲ ಅನ್ನೋ ಒಂದು ಅಳುಕು ಅಥವಾ ಬೇರೆ ವಿಚಾರ ಇದ್ರೂ ಆನಂದದಿಂದ ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು, ಏನಂತೀರಿ? ನಮಗೆ ಇಷ್ಟ ಬಂದ ಅಡುಗೆಗಳನ್ನ ಮಾಡ್ಕೊಳ್ತೀವಿ, ಆ ಟೈಮಿಗೆ ಹೋಗುವಾಗ ಮನೇಲಿ ಆಗ ಮಿಸಸ್ ಹೇಳ್ತಾರೆ ಎಷ್ಟು ದುಡಿಯೋದು ಹಾಗೆ ಹೀಗೆ ತೋಟನ ಅವ್ರಿಗೆ ಕೊಟ್ಬಿಡೋಣ ಅಂತ, ಕೊಟ್ಟು ನಮಗೆ ಪ್ರತಿಫಲ ಏನು, ನಾವೇ ಸ್ವಲ್ಪ ಈಗ ನಮಗೆ ಆಳು ಕಾಳು ಸಿಗುವಾಗ ಮಾಡ್ಕೊಂಡ್ರೆ ಅದ್ರಲ್ಲಿ ಸ್ವಲ್ಪ ಉಳಿದು ನಮಗೆ ಸಿಗುತ್ತೆ, ಇಲ್ಲದ್ರೆ ಅರ್ಧಕ್ಕರ್ಧ ಅದು ಬೇರೆಯವ್ರಿಗೆ ಹೋಗುತ್ತದೆ. ನಾವು ಸೇರ್ಕೊಂಡು ಕೆಲಸ ಮಾಡಿದಾಗ್ಲೇ ಅದಕ್ಕೊಂದು ಆನಂದ, ಅದಕ್ಕೊಂದು ಅರ್ಥ. ಹೊರೆ ಅಂತ ಭಾವಿಸ್ಕೋಬಾರದು, ಕಷ್ಟ ಅಂತ ಅನ್ಕೋಬಾರದು. ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ರಿ, 10-30 ವರ್ಷಗಳಿಗಿಂತ ಹೆಚ್ಚು ಕೆಲಸ ಮಾಡಿ ಕೃಷಿಗೆ ಬಂದಿದ್ದೀರಲ್ಲ, ಏನನ್ಸುತ್ತೆ ಆ ಉದ್ಯೋಗಕ್ಕೂ ಈ ಒಂದು ಕೆಲಸಕ್ಕೂ? ಅಲ್ಲೂ ಕಷ್ಟ ಇತ್ತು ಸರ್, ಅಲ್ಲಿ ಟೈರ್ ಇಂಡಸ್ಟ್ರಿ ಅಂತಂದ್ರೆ ತುಂಬಾ ಕೆಲಸ, ಯಾಕಂದ್ರೆ ನಮ್ಗೆ ಈ ತೋಟದ ಕೆಲಸಕ್ಕಿಂತ ಹೆಚ್ಚು ಕಮ್ಮಿ 8 ಗಂಟೆ ದುಡಿಯಂತಂದ್ರೆ ಮಾಮೂಲಿ ಬೆವರು ಸುರಿಸಿ ದುಡಿಯೋ ಕೆಲಸ, ಅದು ತುಂಬಾ ಕಷ್ಟಕರದ ಕೆಲಸ. ಅಂತೂ ಅದನ್ನ ನಿಭಾಯಿಸ್ಕೊಂಡು ನಾನು ಮಾಡ್ತಾ ಇದ್ದೆ. ಅದಾದ್ಮೇಲೆ ಇನ್ನು ಮನೇಲಿ ಅಲ್ಲಿ ಕೂತ್ಕೊಂಡು ಏನು ಮಾಡಕ್ ಆಗಲ್ಲ, ದುಡ್ದು ಅದಕ್ಕೋಸ್ಕರ ಬಂದು ಮನೇಲಿ ಕೃಷಿ ಮಾಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು, ನಮಗೆ ಆ ಕೆಲಸ ನೋಡಿದ್ರೆ ಈ ಕೆಲಸ ನಮಗೆ ಲೆಕ್ಕಕ್ಕಿಲ್ಲ, ಅಷ್ಟು ಹೆವಿ ಕೆಲಸ ಅದು. ನೋಡಿ ಎಷ್ಟೋ ಜನ ಮಾತಾಡುತ್ತಿದೆ ಉದ್ಯೋಗ ಅಥವಾ ಯಾವ್ದೋ ಕಂಪನಿಗಳಲ್ಲಿ ಕೆಲಸ ಮಾಡೋದು ಬಹಳ ಹಗುರ, ಸಂಬಳ ನಾವು ಅನ್ಕೊಂಡ್ಕಿಂತ ಹೆಚ್ಚು ಸಿಗುತ್ತೆ, ತಿಂಗಳ ತಿಂಗಳ ಬಂದೇ ಬರುತ್ತೆ ಅಂತ ಅನ್ಕೊಂಡು, ಆದ್ರೆ ಅದರ ಹಿಂದೆ ಕಷ್ಟಗಳು ಇದ್ದಿದ್ದೆ.

ಕಾಳು ಮೆಣಸು ಒಂದು ಕ್ವಿಂಟಲ್ಗೆ 47,500 ರೂಪಾಯಿಯಿಂದ 49,000 ರೂಪಾಯಿಗಳು. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಹೈಸೋಡ್ಲೂರು ಗ್ರಾಮ ಕರಳಾನ ಚೇಂದಿರ ಶಾಂತು ಪೊನ್ನಪ್ಪ ಅಂಗ ಇಂದು ಮರಣಪಟ್ಟಿತ್ತು. 55 ಬೈತರ ಚೇಂದಿರ ಶಾಂತು ಪೊನ್ನಪ್ಪ ಅಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆ ರಮೀದ ಅಂಗಡ ಸ್ವಂತ ಮನೆಯ ನಡ್ಪಾಂದು ಒಕ್ಕ ಕರ ಅರ್ಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಬೆಂಗಳೂರು ಮತ್ತು ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆನ ಕೂಡುಕೂಟಲಿ ಮಡಿಕೇರಿ ಪೇಟೆನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮನ ಉದ್ಘಾಟಿಸಿ ಮಾತನಾಡಿದ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ ಅವರು, ಜಗತ್ತಲ್ಲಿ ಪ್ರಸಿದ್ಧಿಯಾದ ವಿಜ್ಞಾನಿ ಸಿವಿ ರಾಮನ್ ಅವರು ವಿಜ್ಞಾನಕ್ಕೆ ನೀಡಿರುವ ಕೊಡುಗೆನ ವಿದ್ಯಾರ್ಥಿಗ ದಿನನಿತ್ಯದ ಬದುಕಲಿ ವೈಜ್ಞಾನಿಕ ರೀತಿಯಲ್ಲಿ ಮೂಡಿಸಿಕೊಡುವುದು ತುಂಬಾ ಅವಶ್ಯಕ. ಆ ನಿಟ್ಟಲ್ಲಿ ವಿದ್ಯಾರ್ಥಿಗ ಇಂತಹ ವ್ಯಕ್ತಿತ್ವ ಹಾಗೆ ಆದರ್ಶನ ಪಾಲಿಸಿ ಅವರ ಹೆಜ್ಜೆಲಿ ಸಾಗೋಕುತ್ತ ಹೇಳ್ದು. ಕೊಡಗು ಜಿಲ್ಲೆಯಲ್ಲಿ 12 ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಗಳ 6ನೇ ತರಗತಿ ಸಾಮಾನ್ಯ ಪ್ರವೇಶ ಪರೀಕ್ಷೆನ ಯಾವುದೇ ಅವ್ಯವಹಾರಗಳಿಲ್ಲದೆ ಸುಗಮವಾಗಿ ನಡೆಸಿಕೆ ದಂಡ ಪ್ರಕ್ರಿಯೆ ಸಮಿತಿಯ ಪ್ರಕಾರ ಮಡಿಕೇರಿ ವಿರಾಜಪೇಟೆ ಸೋಮಾರ್ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೆ ಸೋಮಾರ್ಪೇಟೆ ಸಂತ ಜೋಸೆಫರ ಸಂಯುಕ್ತ ಪಿಯು ಕಾಲೇಜಲ್ಲಿ ಪರೀಕ್ಷಾ ಕೇಂದ್ರದ ಸುತ್ತಲಿನ 200 ಮೀಟರ್ ವ್ಯಾಪ್ತಿನ ಪ್ರದೇಶನ ನಿರ್ಬಂಧಿತ ಜಾಗ ತಿಳಿ ಘೋಷಿಸಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಆದೇಶಿಸಲು. ನಿಷೇಧಿತ ವಲಯದಲ್ಲಿ ಯಾವುದೇ ರೀತಿಯ ಪರೀಕ್ಷೆಯಲ್ಲಿ ಕಾಪಿ ಮಡಿಕೆ ಹಾಗೆ ಸಹಾಯ ಮಾಡುದು, ಚೀಟಿ ಹಂಚುದು, ಬೇರೆ ರೀತಿಯಲ್ಲಿ ಉತ್ತರ ಬರೆದು ಹಂಚುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲು. ಪರೀಕ್ಷಾ ಕೇಂದ್ರದೊಳಗೆ ಮೊಬೈಲ್ ಸ್ಮಾರ್ಟ್ ವಾಚ್ಗಳನ್ನು ತಗೊಂಡು ಹೋಗುವಂಗಿಲ್ಲ. ಪರೀಕ್ಷಾ ದಿನಗಳಂದು ಪರೀಕ್ಷಾ ಕೇಂದ್ರದ ಸುತ್ತಲಿನ 200 ಮೀಟರ್ ವ್ಯಾಪ್ತಿಯಲ್ಲಿ ಜೆರಾಕ್ಸ್ ಮತ್ತು ಕಂಪ್ಯೂಟರ್ ಅಂಗಡಿಗ ಕೆಲಸ ಮಾಡುವಂಗಿಲ್ಲ ಅಂತೇಳಿ ಡಾಕ್ಟರ್ ಬಿಸಿ ಸತೀಶ್ ಅವರು ಹೇಳಿದರು. ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಇದೇ ಸುರಣ ಬಾರಿಗೆ ಕೊಡವ ಪಡಿಪು ಶಿಬಿರನ 26 ಹೊತ್ತಾರೆ 10 ಗಂಟೆಯಿಂದ 4:00 ನಡೆಸಿಕೆ ತೀರ್ಮಾನಿಸಲಾಗುತ್ತೇಳಿ ಕೊಡವ ಸಮಾಜದ ಅಧ್ಯಕ್ಷರು ತಿಳಿಸಲು. ಛಾಯಾಗ್ರಾಹಕರು ಕತ್ತಲಲ್ಲಿ ನಿಂತ ಜನರನ್ನ ಬೆಳಕಲ್ಲಿ ನಿಲ್ಲಿಸಿ ಫೋಟೋ ತೆಗೆಯುವ ಅದ್ಭುತ ಕಲಾವಿದರು ತಿಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಅಭಿಪ್ರಾಯಪಟ್ಟಳು. ಅವು ಇತ್ತೀಚೆಗೆ ನಡೆದ ಕೊಡಗು ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಆಸ್ಟ್ರೇಲಿಯಾ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ, ಪತ್ರಕರ್ತರು ಮತ್ತು ಛಾಯಾಗ್ರಾಹಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಆ ಎರಡು ಸಂಘಟನೆಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಲಾಗಿದೆ ಅಂತೇಳಿ ಹೇಳಿದರು. ತೋಟಗಾರಿಕಾ ಇಲಾಖೆ ಅಧೀನಲ್ಲಿ ತೋಟಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ರೈತ ಮಕ್ಕಳಿಗೆ 10 ತಿಂಗಳ ತೋಟಗಾರಿಕಾ ತರಬೇತಿನ 2023 ಮೇ ತಿಂಗಳ 2ನೇ ತಾರೀಕಿಂದ 2024 ಫೆಬ್ರವರಿ 29 ಹಾಸನ ಜಿಲ್ಲೆಯ ಸೋಮನಹಳ್ಳಿ ಕಾವಲ್ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಡೆಯಲಿದ್ದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದೊಳು. ಅರ್ಜಿ ಹಾಕಿಕೆ ಆಖರಿ ದಿನ ಬರುವ ತಿಂಗಳ 12. ಜಾಸ್ತಿ ಮಾಹಿತಿಗೆ ಹಾರ್ಟಿಕಲ್ಚರ್ ಜಾಲತಾಣದ ಮಾಹಿತಿನ ಪಡ್ಕೊಳ್ಳೋಕೆ. ಮಡಿಕೇರಿ ಪ್ಯಾಟೆನ ಜೂನಿಯರ್ ಕಾಲೇಜು ಆವರಣದಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನವು ಇಂದು ಭೂಮಿ ಪೂಜೆ ನೆರವೇರಿಸಿ ಮಾತಾಡಿ, ನಗರಸಭಾ ನಿಧಿಯಿಂದ ಮಡಿಕೇರಿ ಪ್ಯಾಟೆನ ಎಲ್ಲಾ ವಾರ್ಡ್ಗಳಲ್ಲಿ ನಾಮಫಲಕ ಅಳವಡಿಸಲಾದೆ, ನಗರಸಭಾ ವ್ಯಾಪ್ತಿಯಲ್ಲಿ ವಿಕೇಂದ್ರೀಕೃತ ತ್ಯಾಜ್ಯ ಗೊಬ್ಬರ ಸಂಸ್ಕರಣಾ ಘಟಕ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾದೆ ಅಂತ ಹೇಳಿದರು. ರಾಜ್ಯದ ಒಟ್ಟು 10 ಜಿಲ್ಲೆಗಳಿಗೆ ಚುನಾವಣಾ ರಾಯಭಾರಿಗಳನ್ನು ಆಯಾ ಜಿಲ್ಲೆಗಳ ಶಿಫಾರಸಿನಂಗೆ ಚುನಾವಣಾ ಆಯೋಗ ಪ್ರಕಟಿಸಿದ್ದು, ಕೊಡಗು ಜಿಲ್ಲೆಗೆ 50 ಕೆಯು ಮುತ್ತಪ್ಪ ಅವರನ್ನು ನೇಮಕ ಮಾಡಲಾಗಿದೆ. ಬೇರೆ ಬೇರೆ ಕ್ಷೇತ್ರಗಳ ಸಾಧಕರನ್ನು ರಾಯಭಾರಿಗಳಾಗಿ ನೇಮಿಸಲಾಗಿದ್ದು, ಇವರನ್ನು ಸಾಮಾಜಿಕ ಕ್ಷೇತ್ರ ಅಂತ ಪರಿಗಣಿಸಲಾಗಿತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಡೆಯಿಂದ ಮಾರ್ಚ್ ಮಾಹಿಲಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿಲಿ ಮಹಿಳಾ ಸಂತಾನಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. ತಾರೀಕು 14ರಂದು ಕುಶಾಲನಗರ, 17ರಂದು ನಾಪಕುಲು ಸಮುದಾಯ ಆರೋಗ್ಯ ಕೇಂದ್ರ, ಹಾಗೆ ತಾರೀಕು 21ರಂದು ಸುಮರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆ ನಡೆದಿದೆ. ಹಾಗೆ ತಾರೀಕು 15ರಂದು ಚೆಟ್ಟಳ್ಳಿ, 18ರಂದು ಮಾದಾಪುರ ಆರೋಗ್ಯ ಕೇಂದ್ರದಲ್ಲಿ ಟ್ಯೂಬೆಕ್ಟಮಿ ಚಿಕಿತ್ಸೆ ನಡೆದಿದೆ. ಆರೋಗ್ಯ ಇಲಾಖೆ ಪ್ರಕಟಣೆ ತಿಳಿಸಿತು. ಜಿಲ್ಲೆಯಲ್ಲಿ ರಾಷ್ಟೀಯ ಜಂತು ಹುಳು ನಿವಾರಣಾ ಕಾರ್ಯಕ್ರಮದ ಉದ್ಘಾಟನೆ ತಾರೀಕು 13ರಂದು ಹೊತ್ತಾರೆ 10:30 ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಬಾಕ್ಸಿಂಗ್ ಒಳಾಂಗಣ ಕ್ರೀಡಾಗಳಲ್ಲಿ ನಡೆದಿದ್ದೇಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯು ತಿಳಿಸಲು. ಕೊಡಗು ಜಿಲ್ಲಾ ವ್ಯಾಪ್ತಿನ ಅಡಿಲಿ ಬರುವ ಪ್ರವರ್ಗ 1ಕ್ಕೆ ಸೇರಿದ ಅರೆಮಾರಿ ಜನಾಂಗದವಕ್ಕೆ ಮನೆ ಸೌಲಭ್ಯ ಕೊಡಿಕೆ ಅರ್ಹ ವಸತಿರಹಿತ ಫಲಾಕ್ಷೇಪಗಳಿಂದ ಅರ್ಜಿನ ಕರೆದೊಳು. ಅರ್ಜಿ ಹಾಕಿಕೆ ತಾರೀಕು 15 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಕಚೇರಿನ ಸಂಪರ್ಕಿಸಕ. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚಂಪೆ ಕೇಳಿದಿರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ. ಮೊದಲ 24ರಿಂದ 28 ವಾರಗಳಲ್ಲಿ ತಪ್ಪದೆ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ, 220095. ಬಾಡಗರಕೇರಿ ಶ್ರೀ ಮೃತ್ಯುಂಜಯ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಆರಂಭಗೊಂಡಿದ್ದು, ಆ ಪ್ರಯುಕ್ತ ನಾಳೆ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ತುಲಾಭಾರ, 3 ಗಂಟೆಗೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಸಂಜೆ 5 ಗಂಟೆಗೆ ಉತ್ಸವ ಮೂರ್ತಿ ದರ್ಶನ, ಔಭೃತ ಸ್ನಾನ, ರಾತ್ರಿ ವಸಂತ ಪೂಜೆ, ಸಂಜೆ ಜೀ ಕನ್ನಡ ತಂಡದವರಿಂದ ಭಕ್ತಿ ಸುದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಉತ್ತಮ ಆರೋಗ್ಯಕ್ಕೆ ಉತ್ತಮ ಅಡುಗೆ ಎಣ್ಣೆ. ಕುಶಾಲನಗರ ಸಮೀಪ ಗುಡ್ಡೆ ಹೊಸೂರಿನ ಹಾರಂಗಿ ಡ್ಯಾಂ ರಸ್ತೆಯಲ್ಲಿ ಆರಂಭಗೊಂಡಿರುವ ಶ್ರೀ ಮಂಜುನಾಥೇಶ್ವರ ಆಯಿಲ್ ಮಿಲ್ನ ಹಳ್ಳಿಕರ್ ತೈಲ ಬ್ರ್ಯಾಂಡ್ ಉತ್ಪನ್ನಗಳನ್ನು ಬಳಸಿ. ಮರದ ಗಾಣದಿಂದ ತೆಗೆದಿರುವ ಕೊಬ್ಬರಿ ಎಣ್ಣೆ, ಕಡಲೆ ಎಣ್ಣೆ, ಇನ್ನಿತರ ಎಣ್ಣೆ ಲಭ್ಯ. ನಿಮ್ಮೆದುರೇ ಗಾಣದಿಂದ ಎಣ್ಣೆ ತೆಗೆಯಲಾಗುವುದು. ಸಂಪರ್ಕಿಸಿ ಮೊಬೈಲ್ 9741-748-104. ಬೇತ್ರಿ ಹೆಮ್ಮಾಡು ಗ್ರಾಮದ ಶ್ರೀ ವೆಂಕಟರಮಣ ಮತ್ತು ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞವು ಈ ತಿಂಗಳ 13ರ ಸೋಮವಾರದಿಂದ 19ರ ಭಾನುವಾರದವರೆಗೆ ನಡೆಯಲಿದ್ದು, ಆ ಪ್ರಯುಕ್ತ ವರಾಹಾವತಾರ, ನರಸಿಂಹಾವತಾರ, ವೃಷಭಾವತಾರ, ಶ್ರೀಕೃಷ್ಣಾವತಾರ, ರುಕ್ಮಿಣಿ ಸ್ವಯಂವರ, ಕುಚೇಲಗಥಂ, ಸ್ವರ್ಗಾಗಮನಂ ಯಜ್ಞಗಳು ನಡೆಯಲಿದೆ. ಭಕ್ತಾದಿಗಳು ಯಜ್ಞದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿಂಜ ಬಾಳೆಯಡ ಒಕ್ಕಡ ಆದನೆಯ 21ನೇ ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡಾಯಿರ್ತ 23. ಇದೇ ಏಪ್ರಿಲ್ ಮೇ ತಿಂಗತ್ಲು ನಾಪೋಕ್ಲೂರ ಜನರಲ್ ತಿಮ್ಮಯ್ಯ ಕಳಿ ಪರಂಬುಲು ನಡ್ಪ. ಎಂಟ್ರಿ ಕೊಡಪಕ್ March 30 ಆಖಿರಿ ದಿನ. ಒಕ್ಕಪೆದ ಕೊಡಪಕ್ ಸಂಪರ್ಕ ಚಿಡಿ. ನಾಪೋಕ್ಲೂಲ್ ಕುಲೇಟಿರ ಅರುಣ್ ಬೇಬಾ, ಮಾದಾಪುರತ್ಲು ಐಚೆಟ್ಟಿರ ಜಯಾ, ಜಯಾ ನ್ಯೂಸ್ ಏಜೆನ್ಸಿ. ಸುಂಟಿಕೊಪ್ಪ ಮುಕ್ಕಾಟಿರ ವಸಂತ್, ವಸಂತ್ ನ್ಯೂಸ್ ಏಜೆನ್ಸಿ. ಚೆಟ್ಟಳ್ಳಿ ಪುತ್ತರಿರ ರಾಜೇಶ್ ಮುತ್ತಪ್ಪ, ಫ್ಲೋರ್ ಮಿಲ್. ಮಡಿಕೇರಿ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ ಎದಿಕೆ. ಮೂರ್ನಾಡ್ ಕಂಬೀರಂಡ ಯೋಗೀಶ್, ರಾಣಿ ಕೋಲ್ಡ್ ಸ್ಟೋರೇಜ್. ಕಾಕೊಟ್ಟು ಪರಂಬು ಕುಂಜಿರ ಮನು, ಮನು ಕೋಲ್ಡ್ ಸ್ಟೋರೇಜ್. ಅಮ್ಮತ್ತಿ ಮಂಡಪಡ್ಡ ಗಣಪತಿ ಎಸ್ಟೇಟ್ ಲಿಂಕ್ಸ್. ಬಾಳಲೆ ಆದೇಂಗಡ ಪ್ರಕಾಶ್, ಗುರುಕೃಪಾ ಎಂಟರ್ಪ್ರೈಸಸ್. ಕಾನೂರು ದೇವಂಡಿರ ಸಂತೋಷ್, ಕಾವೇರಿ ರೆಸ್ಟೋರೆಂಟ್. ಶ್ರೀಮಂಗಲ ಕೋಳೇರ ಬಾಬು ಗಣಪತಿ ಸ್ಟೋರ್. ಹುದಿಕೇರಿ ಚಂಗುಲಂಡ ಸೂರಜ್, ಪೊನ್ನಂಪೇಟೆ ಐನಂಡ ಬೋಪಣ್ಣ, ಕಾವೇರಿ ಏಜೆನ್ಸಿ. ಕಕ್ಕಬೆ ಪರದಂಡ ಅಶೋಕ್, ಚಿಕನ್ ಸೆಂಟರ್. ಚೆಯ್ಯಂಡಾಣೆ ಚೆರುವಾಳಂಡ ರಾಕೇಶ್, ಮಿನಿಮಾರ್ಟ್. ವಿರಾಜಪೇಟೆ ಅಮ್ಮಣಿಚಂಡ ಪ್ರವೀಣ್ ಚೆಂಗಪ್ಪ, ತೇಂಗಲ ಚೇರಂಬಾಣಿಲ್ ಪೊನ್ನಚೆಟ್ಟಿರ ಮಿತ್ರ, ಗೋಣಿಕೊಪ್ಪ ಸ್ಪೈಸ್ ರ್ಯಾಕ್ ರೆಸ್ಟೋರೆಂಟ್. ಎಲ್ಲ ಕೊಡವ ಒಕ್ಕಕಾರಲು ಕೂಡಿಯಾಡೋಣ ಬಾಳೆಯಡ ಒಕ್ಕಕಾರ ಕಟ್ಟಂಡಿತು. ದ್ವಿತೀಯ ಪಿಯುಸಿಗೆ ಕಾಲಿರಿಸುತ್ತಿರುವ ವಿದ್ಯಾರ್ಥಿಗಳೇ ಗಮನಿಸಿ, ಪುತ್ತೂರಿನ ಕ್ಲಾಪ್ ಅಕಾಡೆಮಿ ಇದೇ 13ರಿಂದ ಬ್ರಿಡ್ಜ್ ಕೋರ್ಸ್ ಆರಂಭಿಸುತ್ತಿದೆ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಸಬ್ಜೆಕ್ಟ್ ಒಳಗೊಂಡಿದ್ದು, ನೀವು SSLCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ದರೆ ಉಚಿತ ಕೋರ್ಸ್. ಸಂಪರ್ಕಿಸಿ ಕ್ಲಾಪ್ ಅಕಾಡೆಮಿ, ಮನೆ ಆರ್ಕ್, APMC ರಸ್ತೆ, ಪುತ್ತೂರು. ಮೊಬೈಲ್ 6360775494. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 6360775494. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿನ ಡೈಮಂಡ್ ಫೆಸ್ಟ್ ಅನ್ನು ಇದೇ ಮಾರ್ಚ್ 10ರವರೆಗೆ ಮುಂದುವರಿಸಲಾಗಿದೆ. ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್ಸ್. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ, ಕೈಗೆಟುಕುವ ವೈಭವ. ಖರೀದಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. ಸಾಂದಿಪನಿ ವಿದ್ಯಾಪೀಠ ಚಟ್ಟಿಮಾನಿ ಶಾಲೆಗೆ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಲು ನುರಿತ ಶಿಕ್ಷಕಿಯರು ಬೇಕಾಗಿದ್ದಾರೆ. ನೂತನ ಆಡಳಿತ ಮಂಡಳಿ ಶಾಲಾ ವಾಹನ ಹಾಗೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದ್ದು, LKGಯಿಂದ 7ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕ ಸಂಖ್ಯೆ 7599525955. ಕೇಳುಗರೆ, ನಾಳೆ ಬೆಳಗ್ಗೆ 9 ಗಂಟೆಗೆ ಕೇಳಲಿದ್ದೀರಿ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಆನಂದ ಪಾಟೀಲರ ಮಕ್ಕಳ ಕಥಾ ಸಂಕಲನದಿಂದ ಆಯ್ದ ಕಥೆಗಳು. 10 10 ಕಥೆಯ ಮುಂದುವರೆದ ಭಾಗ. ಪ್ರಸ್ತುತಿ ವಿದ್ಯಾರಾವ್. ಬಳಿಕ ಚೂಟಿ ಚೂಟಿ ಚುಟಗ್ ಗುಳಂ ಗುಟಗ್ ಶಿಶುಗೀತೆಯನ್ನು ಕೇಳಲಿದ್ದೀರಿ. ನಾಳೆ ಸಂಜೆ 5 ಗಂಟೆಗೆ ಕ್ರೀಡಾಲಹರಿ. ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಸ್ಕೀಯಿಂಗ್ ಆಟಗಾರ್ತಿ ಪೇರೂರಿನ ತೆಕ್ಕಡ ಭವಾನಿ ನಂಜುಂಡ ಅವರೊಂದಿಗಿನ ಮಾತುಕತೆ ಕೇಳಿ ನಾಳೆ ಸಂಜೆ 5 ಗಂಟೆಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯ ಪಟ್ಟ ಸುದ್ದಿ. ಲಂಚ ಅಡ್ತಂಡಿಪ್ಪಕ ಲೋಕಾಯುಕ್ತ ಬಲೇಕ ಬುದ್ಧ DFO. ಮಡಿಕೇರಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಕುಶಾಲನಗರದ ಜೀವನದಿ ಕಾವೇರಿಕ ನುಯಿಟ 40th ಮಹಾ ಆರತಿ. ಸುದ್ದಿಯ ವಿವರ. ಪ್ರಭರ ವಲಯ ಅರಣ್ಯಾಧಿಕಾರಿರ ಕೈಂಜ ಲಂಚ ಅಡ್ತಡಿಪ್ಪಕ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಲೋಕಾಯುಕ್ತ ಬಲೇಕ ಕಣ್ಜಿ ಬುದ್ಧಿತ್. ಸಾಮಾಜಿಕ ಅರಣ್ಯ ವಿಭಾಗತ್ರ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪೂರ್ಣಿಮಾ ಮಡಿಕೇರಿರ ಸಾಮಾಜಿಕ ಅರಣ್ಯ ವಲಯತ್ರ ಪ್ರಭಾರ ವಲಯ ಅರಣ್ಯಾಧಿಕಾರಿ ಮಯೂರ ಉದಯ ಕಾರವೇಕರ ಅಣ್ವಯಂಗಡ ಕೈಂಜ 50,000 ಲಂಚ ಅಡ್ತವ ನೇರತ್ ಲೋಕಾಯುಕ್ತ ಬಲೇಕ ಕಣಜಿತ್ತು ಅರಿಂಜಿ ಬಂದಿತ್. ಕರ್ನಾಟಕ ರಾಜ್ಯ ವಿಜ್ಞಾನ ಪಿಣ್ಯ ತಂತ್ರಜ್ಞಾನ ಮಂಡಳಿ ಬೆಂಗಳೂರು ಪಿಣ್ಯ ಕೇಂದ್ರ ಸರ್ಕಾರ ವಿಜ್ಞಾನ ತಂತ್ರಜ್ಞಾನ ಇಲಾಖೆರ ಕೂಟಾದ ನೆಲೆ ಮಡಿಕೇರಿಯ ಸರ್ಕಾರಿ ಹೈಸ್ಕೂಲಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಡೆದತ್. ಕಾರ್ಬಾರ್ಕ್ ಮೊಳಿಯಿಟ್ಟಿತ ತಕ್ಪರಂದ ಸಾರ್ವಜನಿಕ ಶಿಕ್ಷಣ ಇಲಾಖೆರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡರಿಂದ ಸರ್ CV ರಾಮನ್ರೈಂಗಡ ವಿಜ್ಞಾನ ಕೊಡುತ್ತ ಕೊಡುಗೆನ ಎಲ್ಲಾ ಮಕ್ಕ ತಂಗಡ ಬದುಕಲು ಅಳವಡಿಸಿಟ್ಟೋದು ತುಂಬಾ ನಲ್ಲದೆಂದು ಎಣಿಸಿ. ಪೊಳೆ ಪಿಣ್ಯ ಪ್ರಕೃತಿರ ಮೂಲಕ ಪ್ರತಿಯೊಬ್ಬನೂ ಪರಿಸರತ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಅಡ್ತವಂಡಿ ಅಪ್ಪ ಅಂದು ಕುಶಾಲನಗರ ಗಣಪತಿ ದೇವನೆಲೆರ ಪಿರಿಯ ಅರ್ಚಕ RK ನಾಗೇಂದ್ರ ಬಾಬು ಅಭಿಪ್ರಾಯಪಟ್ಟತ್. ಕುಶಾಲನಗರ ಕಾವೇರಿ ಮಹಾ ಆರತಿ ಬಳಗಕಾರ ಪಿಣ್ಯ ಅರ್ಚಕಂಗಡ ಸಂಗತರ ಕೂಡು ಕೂಟತ್ತು ನಡೆದ ನುಯಿಟ 40th ಕಾವೇರಿ ಮಹಾ ಆರತಿ ಕಾರ್ಬಾರ್ಲು ಕೂಡಿ ಆಡಿತು ಹೆಂಗ ತಕ್ಪರಂದತ್. ಕರಿಕೆ ಗ್ರಾಮತ್ರ ಕುಂಡತಿಕಾನ ಕಾಡಕ್ಕೆ ಆಕಸ್ಮಿಕ ತಿತ್ತು ಪತ್ತಿತ್ತು ಭಾರಿ ನಷ್ಟ ಆಯಿತೆಂದು ಅರಿಂಜಿ ಬಂದಿತ್ತು. ಮಡಿಕೇರಿರ ಜನರಲ್ ತಿಮ್ಮಯ್ಯ ಮ್ಯೂಸಿಯಂಕ್ಕೆ ಐಂಗಡ ಕುರುಮೋವ ಅಮೃತ ಸಂತೋಷ್ ಖುದ್ದಾಯಿತು ಬಂದಿತ್ತು ಸ್ಮಾರಕ ಭವನತನ ನೋಟಿಚಿಂದು ಅರಿಂಜಿ ಬಂದಿತ್ತು. ಕೊಡಗು ಜಿಲ್ಲೆಯಲ್ಲಿ ಇದೇ ತಿಂಗಳ 12ನೇ ನಡುಪ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಪಿಣ್ಯ ಸಂಗತರ 6ನೇ ಕ್ಲಾಸ್ ಸಾಮಾನ್ಯ ಪರೀಕ್ಷೆನ ಏದೇ ತೊಂದರೆ ಆಕತನಕ್ಕೆ ನಡ್ತುವಂಗಾಯಿತು. ದಂಡ ಪ್ರಕ್ರಿಯೆ ಸಂಹಿತೆ 1963 ಕಲಂ 144 ಅಡಿಲು ಮಡಿಕೇರಿರ ವಿರಾಜಪೇಟೆ ಪಿಣ್ಯ ಸೋಮಾರ್ಪೇಟೆ ತಾಲೂಕರ ಸಂಯುಕ್ತ PU ಕಾಲೇಜಿರ ಸುತ್ತ 200 ಮೀಟರ್ ದೂರಕ್ಕೆ ನಿಷೇಧಾಜ್ಞೆ ಇಟ್ಟಿತ್ತ ಜಿಲ್ಲಾಧಿಕಾರಿ ಆದೇಶ ಪೊರಡಿಚಿಟ್ಟಿತ್ತು. ಅತ್ತೂರು ಕೊಡವ ಕಲ್ಚರ್ ಪಿಂಜ ರಿಕ್ರಿಯೇಷನ್ ಮಹಿಳಾ ಕ್ಲಬ್ರ ಆದನೆಲೆ ಪೆರಿಯ ಪೆರಿಗೆ ತಜ್ಞೆ ಪಾರ್ವಂಗಡ ಡಾಕ್ಟರ್ ಗೌರಮ್ಮ ಅಯ್ಯಂಗಡ ವಿಶ್ವ ಪೊಮ್ಮಕ್ಕಡ ದಿನತ್ರ ಮಾರಿಪತ್ ತಮ್ಮಾನ ಮಾಡಚಿಂದು ಅರಂಜಿ ಬಂದಿತ್ತು. ಇಲ್ಲಿಕ್ಕ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ. ಇದೊಂದು ಪ್ರಕಟಣೆ. 2022-23 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ